ನೀವು ಮಿಸ್ಟರ್ ಡಿಪೆಂಡಬಲ್ ಸರ್, ನೀವೇ ಹೇಳಿ ಎಲ್ಲಕ್ಕಿಂತ ಒಳ್ಳೆ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ಆಕಾಶವಾಣಿ ವಿಶೇಷ ಸರಣಿ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಆತ್ಮೀಯ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಜೊತೆ ಸ್ಟುಡಿಯೋದೊಳಗೆ ಧಾರವಾಡದ ಮನುಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಆತ್ಮೀಯರೇ, ನಾವು ಅಷ್ಟಮದಗಳು ಯಾವುವು ಅಂತ ಹೇಳಿ ಪ್ರಶ್ನೆ ಕೇಳಿದ್ವಿ, ತಾವೆಲ್ಲರೂ ಉತ್ತರ ಕೊಟ್ಟಿರಿ. ಎಲ್ಲಿಂದನೋ ಹುಡುಕಿರಿ ಒಟ್ಟ ಉತ್ತರನ, ಆದ್ರೆ ಸರಿಯಾಗಿ ಉತ್ತರನ ಬರೆದಿರ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಏನಂತೀರಿ ಸ್ವಾಮೀಜಿ? ಒಂದು ಆರು ಮತಗಳು ಸರಿಯಾಗಿ ಬರ್ದಿದ್ದಾರೆ, ಆದ್ರೆ ಎರಡು ಮತಗಳು ಈಗ ಎಲ್ಲ ಗೂಗಲ್ ನಲ್ಲಿ ಸರ್ಚ್ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾರಲ್ಲ ಮೇಡಮ್, ಅದೇನ್ ಮಾಡಿದ್ದಾರೆ, ಪರಿವಾರ ಮದ ಮತ್ತು ಬಲಮದ ಅಂತ ಹೇಳಿ, ಅವು ಇಲ್ಲವೇ ಇಲ್ಲ ಅಷ್ಟಮದಲ್ಲಿ. ಪರಿವಾರ ಮದ ಮತ್ತು ಬಲಮದ ಅನ್ನೋದಿಲ್ಲ ಅಷ್ಟಮದಲ್ಲಿ. ಅಷ್ಟಮದಲ್ಲಿ ಇಲ್ಲ ಅಂದ್ರೆ ಯೌವನ ಮದದಲ್ಲಿ ಅವೆಲ್ಲ ಬಂದ್ಬಿಡುತ್ತೆ, ಆದ್ರಿಂದ ಕೆಲವರು ಫೀಡ್ ಮಾಡುವಾಗ ತಪ್ಪು ಮಾಡಿರ್ತಾರೆ. ಇದು ಶಾಸ್ತ್ರೋಕ್ತವಾಗಿ ಅಥವಾ ವಚನಗಳಲ್ಲಿ ಪ್ರಸ್ತಾಪ ಆಗಿರೋ ಹಾಗೆ ನಾವು ತಿಳ್ಕೊಳ್ಳೋಣ. ಅಷ್ಟಮದಗಳು ಯಾವುವು ಅಂತ ಹೇಳಿ ಹಂಗಂದ್ರೆ ಇವತ್ತು ನಿಮ್ಮಿಂದ ತಿಳ್ಕೊಂಡು ಬಿಡ್ತೀವಿ. ನಾವು ಕಳೆದ ಸಂಚಿಕೆಯಲ್ಲಿ ಅಷ್ಟಮದಗಳು ಅಂತ ಅಷ್ಟೇ ಪ್ರಸ್ತಾಪ ಮಾಡಿದ್ವಿ, ಪ್ರಶ್ನೆನು ಕೇಳಿದ್ದೆ, ಸ್ವಲ್ಪ ಹುಡುಕಿ ಎಲ್ಲರೂ ಸಾಹಸ ಮಾಡ್ಲಿ ಆ ಪ್ರಶ್ನೆನೆ ಕೊಟ್ಟಿದ್ದೆ. ಇವಾಗ ಅಷ್ಟಮದಗಳು ಯಾವ್ಯಾವ್ದು ಅಂತ ತಿಳ್ಕೊಂಬಿಡೋಣ, ಆಮೇಲೆ ಒಂದೊಂದನ್ನೇ ಒಂದೊಂದೇ ವಿವರವಾಗಿ ನೋಡಬಹುದು. ಮೊದಲನೇದು ಕುಲಮದ. ಕುಲಮದ ಅಂತಂದ್ರೆ ಗೊತ್ತಾಗುತ್ತೆ, ಕುಲ ಅಂದ್ರೆ ಗುಂಪು ಅಂತ ಅರ್ಥ. ಶಬ್ದಶಃ ಅರ್ಥ ತಗೊಂಡಾಗ ಕುಲ ಅಂದ್ರೆ ಗುಂಪು. ಆ ಗುಂಪೇನೆ ಬೇರೆ ಬೇರೆ ರೂಪದಲ್ಲಿ, ಜಾತಿಯ ರೂಪದಲ್ಲಿ ಇರ್ಬೋದು, ವರ್ಣ ವರ್ಗ ರಾಷ್ಟ್ರ ಯಾವುದೇ ರೂಪದಲ್ಲಿ ಬಂದ್ರೂ ನಮ್ಮ ಕುಲ ಶ್ರೇಷ್ಠ, ನಮ್ಮ ಜಾತಿ ಶ್ರೇಷ್ಠ, ನಮ್ಮ ರಾಷ್ಟ್ರ ಶ್ರೇಷ್ಠ ಅಂತ ತಿಳ್ಕೊಂಡು ಇನ್ನೊಬ್ಬರಿಗೆ ನಾವು ತೊಂದರೆ ಕೊಟ್ರೆ ಅದು ಕುಲಮದ. ಮದ ಯಾವಾಗ್ಲೂ ಏನ್ ಮಾಡುತ್ತೆ ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡುತ್ತೆ, ನನ್ನನ್ನ ಸತ್ಯ ತಿಳಿಲಾರ್ದಂಗ್ ಮಾಡ್ಬಿಡುತ್ತೆ ಮದ ಇದ್ದಲ್ಲಿ. ಇನ್ನೊಂದು ಒಳ್ಳೆ ಉದಾಹರಣೆ ನಿಮಗೆ ಕೊಡ್ಬೇಕಂದ್ರೆ, ಈ ಉದ್ದನ್ನ ನೀವು ಬಳಸುವಾಗ ಅದ್ ಸ್ವಲ್ಪ ಮದ ಇರುತ್ತೆ ಅಂತ ಹೇಳ್ತೀವಿ. ಅದೇ ಹೆಸರು ಅದು ಮದ ಇರಂಗಿಲ್ಲ, ಅದ್ ರುಚಿ ಬಹಳ. ಯಾವ್ದ್ ಮದ ಇರಂಗಿಲ್ಲೋ ಅದ್ ರುಚಿ ಬಹಳ. ಮದ ಇರ್ತದಲ್ಲ ಅದ್ ಸ್ವಲ್ಪ ರುಚಿ ಕಡಿಮೆ. ಹಂಗೆ ಅದು ಜೀವನದೊಳಗನು ಹಾಗೆ ಇರ್ಬೋದು ಅಂತ ನಮ್ಮ ನಡೆ ನುಡಿಗಳಲ್ಲಿ. ಹೌದು, ಬರೀ ಆಹಾರದೊಳಗಷ್ಟೇ ಅಲ್ಲ ಅಂತ. ಅದ್ರ ಮೇಲೆ ಮದ ಅನ್ನೋ ಶಬ್ದ ಅಂದ್ರೆ ಮದ ಜೀವಿ ಅಂದ್ರೆ ಮದ ಇದ್ದವನು ಅವನು ಬೇರೆಯವರಿಗೆ ಸುಖ ಕೊಡ್ಲಾರ, ಇತರರಿಗೆ ಸ್ವಲ್ಪ ತೊಂದರೆ ಆಗ್ಬಹುದು. ಇವತ್ತು ದೊಡ್ಡ ದೊಡ್ಡ ಸರ್ವಾಧಿಕಾರಿಗಳು ಏನಿದಾರಲ್ಲ, ಅವ್ರ ಯಾವುದೇ ಹೆಸರಿನಲ್ಲಿ ಅಹಂಕಾರವನ್ನು ಬೆಳೆಸ್ಕೊಂಡ್ರು ಕೂಡ ಅದು ಇನ್ನೊಬ್ರಿಗೆ ತೊಂದರೆ ಆಗತ್ತೆ. ಅದಕ್ಕೆ ನಮ್ಮವ್ರು ಏನ್ ಹೇಳಿದ್ರಂದ್ರೆ ವಸುದೈವ ಕುಟುಂಬಕಂ ಅಂತ ಹೇಳ್ಬಿಟ್ಟು, ಇಡೀ ಭೂಮಿನೇ ನೀನ್ ಕುಟುಂಬ ಅಂತ ತಿಳ್ಕೊಬೇಕಪ್ಪ. ಜ್ಞಾನಿ ಆದವನು, ಋಷಿ ಆದವನು, ಶರಣನಾದವನು. ಅದ ಬಸವಣ್ಣವರು ಹೇಳ್ತಾರೆ, ಮರ್ತ್ಯಲೋಕದ ಮಹಾಮನೆ. ಈ ಮರ್ತ್ಯಲೋಕ ಅಂದ್ರೆ ಭೂಲೋಕ, ಇದೇ ಒಂದು ಮಹಾಮನೆ, ಇದು ಪರಮಾತ್ಮನ ಮಹಾಮನೆ. ಆವಾಗ ಕುಲಮದ ಬರಲ್ಲ, ಯಾವ ಹೆಸರಲ್ಲೂ ಕೂಡ, ಜಾತಿ ಇರ್ಲಿ ಕುಲ ಗೋತ್ರ ಇಲ್ಲ, ಮಾನವರೆಲ್ಲರೂ ಒಂದೇ, ದೇವನೊಬ್ಬನೇ ತಂದೆ. ಇದು ಮದವನ್ನ ವಿರಹಿತ ಮಾಡ್ಕೊಳ್ಳೋದು, ಇದು ಕುಲಮದ. ಎರಡನೇದು ಛಲಮದ. ಛಲಮದ ಅಂದ್ರೆ ಹಠ, ನಂದೇ ಸರಿ, ನಿಮ್ದೆಲ್ಲ ತಪ್ಪು, ಇದೇನಿದೆಯಲ್ಲ ಇದು ಛಲ, ಒಳ್ಳೇದಲ್ಲ. ಆದ್ರೆ ಒಳ್ಳೇದಕ್ಕೆ ಛಲ ಬೇಕು ಅಂತ ಶರಣರು. ಹೌದು, ಛಲ ಬೇಕು ಶರಣಂಗೆ, ಪರಧನವನ ಪರಸತ್ಯನೇನೆಂಬ ಪರದೈವನಲ್ಲ. ಇದಕ್ ಛಲ ಇರ್ಲಿ, ನನ್ನನ್ನ ನಾನು ಸುಧಾರಿಸ್ಕೊಳ್ಳುವಾಗ, ನನ್ನ ತಪ್ಪುಗಳನ್ನ ತಿದ್ಕೊಳ್ಳುವಾಗ, ಈಗ ನಾನೇನೋ ಒಂದು ವಸ್ತುನ ಬಿಡ್ತೀನಿ ಇಂಥದ್ ನಾನು ತಿನ್ನಲ್ಲ, ಅದ್ರಲ್ಲಿ ಛಲ ಮಾಡೋಣ. ಆದ್ರೆ ಇನ್ನೊಬ್ರಿಗೆ ಅಜ್ಞಾನದಿಂದ ನಾನೇನೋ ಒಂದು ಸರಿ ಅಂತ ಸಾಧಿಸಕ್ಕೋಗಿ ಅದರಲ್ಲಿ ಛಲ ಇಟ್ಕೊಂಡಾಗ ನಾನು ನನ್ನ ಅಜ್ಞಾನ ಪ್ರಕಟ ಆಗ್ಬಿಡುತ್ತೆ. ಅದ್ರ ಜೊತೆಗೆ ನಮ್ಮನ್ನೇ ನಾವು ಹೀಯಾಳಿಸಿಕೊಂಡಂಗೆ ಇದು. ಹೌದು, ಜೊತೆಗೆ ಮಾನಸಿಕವಾಗಿ ನಾವು ಖುಷಿಯಿಂದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಬೇರೆಯವರು ಸುಮ್ಮನೆ ಆಗ್ಬಹುದು. ಈಗ ನಾನು ಅಧಿಕಾರದಿಂದ ದೊಡ್ಡವನಿದ್ದೆ, ಅವಾಗ ಏನು ಪ್ರಶ್ನೆ ಮಾಡ್ಲಿಕ್ಕಿಲ್ಲ ಯಾರನ್ನು, ನೀವ್ ಹೇಳಿದ್ರೆ ಸರಿ. ಅದಕ್ಕೆ ಸರ್ವಜ್ಞ ಅಂತ ಹೇಳ್ತಾನೆ, ಕೋಡಗಲ್ಲ ಮೇಲೆ ಹಾರಬಹುದೆಂದರೆ ಹಾರಬಹುದು ಅನ್ಬೇಕಂತ ಹೇಳಿ, ಕಲ್ಲಿನ ಬಂಡೆಯ ಮೇಲೆ ಬೆಳೆ ಬೆಳಿಬಹುದು ಬೆಳಿಬಹುದು ಅಂತ ಹೇಳ್ಬೇಕು ಅನ್ಬೇಕು ಅಂತ ಅಂದ್ರೆ, ಉಳಿದವರೆಲ್ಲರೂ ರಾಜ ಏನು ಹೇಳ್ತಾನೆ ಅದನ್ನೇ ಹೇಳ್ತಾರಲ್ಲ ಹಾಗೆ. ಅಂದ್ರೆ ಇದು ಛಲಮದ. ಈ ತರ ಹಠ ಒಳ್ಳೇದಲ್ಲ. ಅಂದ್ರೆ ಹಠ ಹಿಡ್ದಾಗ ಬಹಳ, ಅದರಿಂದ ಕೆಲವರು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದವರು ಹಠ ಹಿಡಿದ್ರೆ ಧರ್ಮ ದೇಶ ಹಾಳಾಗೋಗೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಹಠ ಅನ್ನುವಂಥದ್ದು, ಛಲಮದ ಅನ್ನುವಂಥದ್ದು ಒಳ್ಳೇದಲ್ಲ. ಇನ್ನು ಮೂರನೇದು ಧನಮದ. ಇದು ಎಲ್ರಿಗೂ ಪರಿಚಿತ ಇದೆ, ದುಡ್ಡು ಬಂದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಆಮೇಲೆ ದಾಹನು ಜಾಸ್ತಿ ಆಗುತ್ತೆ, ಮದನು ಜಾಸ್ತಿ ಆಗುತ್ತೆ. ಧನ ದಾಹ ಧನ ಮದ ಇದೇನಿದೆಯಲ್ಲ, ಮನುಷ್ಯನನ್ನ ತುಂಬಾ ದುಃಖಿಯನ್ನಾಗಿ ಮಾಡುತ್ತೆ. ಇವತ್ತು ಪ್ರಪಂಚದಲ್ಲಿ ಈ ಮಾನಸಿಕ ಸಮಸ್ಯೆಗಳು, ಒತ್ತಡ, ಸ್ಟ್ರೆಸ್, ಟೆನ್ಷನ್, ಡಿಪ್ರೆಷನ್ ಯಾಕಪ್ಪ ಅಂತಂದ್ರೆ ಹಣದಿಂದ ಬಿದ್ಬಿಟ್ಟಿದೀವಿ. ಇದು ಧನಮದ. ಆಮೇಲೆ ನಾಲ್ಕನೇದು ಯೌವನ ಮದ, ಟೀನೇಜ್ ಅಲ್ಲಿ ಶುರುವಾಗುತ್ತೆ. ಇದು 13-14 ಈ ತರ ಶುರುವಾಗಿದ್ದು ಹೆಚ್ಚು ಕಡಿಮೆ 40 ಇಯರ್ಸ್ ತನಕ ಅಥವಾ 50 ವರ್ಷದ ತನಕ ಹೇರ್ಕೋಂತಾನೆ ಹೋಗ್ಬಿಡುತ್ತೆ. ಅದಕ್ಕೆ 10ರ ಅಕ್ಕಿ, 20ರ ನಕ್ಕಿ, 30ರ ಮುರುಕ, 40ರ ಗರು ಅಂದ್ಬಿಟ್ಟಿದ್ದಾರೆ. ನಿಜ, 50ಕ್ಕೆ ಅರಿವು. ಅರಿವು ಅಂದ್ರೆ 15ರಿಂದ ಒಂದು 50 ವರ್ಷದ ತನಕ ನಾವೇನ್ ಮಾಡಿದೀವಿ ಆ ಅನುಭವ ಏನಿದೆ ಅಲ್ಲ ಅದೇ ಅರಿವು ಕೊಡುತ್ತೆ. ಅಂದ್ರೆ ಇದು ಯೌವನ ಮದ. ಈ ಯೌವನ ಮದದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಯಾವ್ದು ಇದ್ದಂಗೆ ಕಾಣಿಸಲ್ಲ. ಈಗ ನಮಗೆ ಬುದ್ಧಿ ಹೇಳ್ತಕ್ಕಂತ ತಾಯಿ ತಂದೆಗಳು ನಮ್ಗೆ ವೈರಿಗಳ ತರ ಕಾಣ್ತಾರೆ, ನಮ್ಮನ್ನ ಕೆಡಿಸ್ತಕ್ಕಂತ ಸ್ನೇಹಿತರುಗಳು ಅವರೇ ನಮ್ಗೆ ಹಿತೈಷಿಗಳ ತರ ಕಾಣಿಸ್ತಾರೆ. ನುಕ್ಸಾನ್ ಆದ್ಮೇಲೆ, ನಮ್ಗೇನೋ ದೊಡ್ಡ ಹಾನಿ ಆದ್ಮೇಲೆ ನಾವ್ ಅನ್ಕೊಂತೀವಿ ಇವನ್ ಮಾತ್ ಕೇಳಬಾರ್ದಾಗಿತ್ತು, ಆದ್ರೆ ಕಾಲ ಮಿಂಚೋಗ್ಬಿಟ್ರು. ಅರಿವಾಗಲ್ಲ, ಅವಾಗ ಬರುತ್ತೆ ಪಶ್ಚಾತ್ತಾಪ ಅಂತಾರ, ಅದು ಅರಿವು ಅನ್ನೋದಕ್ಕಿಂತ ಪಶ್ಚಾತ್ತಾಪ. ಇದು ಯೌವನ ಮದ ಮಾಡ್ತಕ್ಕಂತ ತೊಂದ್ರೆ ಇದೇನೆ. ಆಮೇಲೆ ರೂಪಮದ. ಈಗ ಬಹಳ ಜನಕ್ಕೆ ಒಂದ್ ಪ್ರಶ್ನೆ ಕಾಡಬಹುದು, ಏನಂದ್ರೆ ಯೌವನ ಮದ ಮತ್ತು ರೂಪಮದ ಒಂದೇ ಅಲ್ವಾ ಅಂತ. ಸ್ವಲ್ಪ ವ್ಯತ್ಯಾಸ ಇದೆ. ಯೌವನದಲ್ಲಿ ರೂಪಮದ ಜಾಸ್ತಿ ಇರುತ್ತೆ ನಿಜ, ಆದ್ರೆ ಯೌವನದ ಶಕ್ತಿದು ಮದ. ಅವನಿಗೆ ರೂಪ ಇರಲೇಬೇಕು ಅಂತೇನಿಲ್ಲ, ಯೌವನದಲ್ಲಿ ಅವನಿಗೆ ರೂಪ ಇರಲೇಬೇಕು ಅಂತಿಲ್ಲ, ಬಟ್ ಮದ ಇರುತ್ತದೆ. ರೂಪಮದ ಅಂದ್ರೆ ಸೌಂದರ್ಯದ ಮದ. ಅದಕ್ಕೆ ತಮಾಷೆಗೆ ಹೇಳ್ಬೇಕಂದ್ರೆ ಇದೇನು ಅಂತಿಮ ಸತ್ಯ ಅಲ್ಲ, ಸುಮ್ಮನೆ ನಿಮ್ಮನ್ನ ಕಾಡ್ಸೋ ದೃಷ್ಟಿಯಿಂದ ಹೇಳ್ಬೇಕಂದ್ರೆ ಯೌವನ ಮದ ಗಂಡ್ಮಕ್ಳಿಗೆ ಜಾಸ್ತಿ ಅಂತ ಹೇಳ್ಬಹುದು. ಆಮೇಲೆ ಈ ರೂಪಮದ ಹೆಣ್ಮಕ್ಳಿಗೆ ಜಾಸ್ತಿ ಅಂತ ಹೇಳ್ಬೋದು. ಅದು ಸತ್ಯವಾಗಿಯೂ ಇರ್ಬೋದು. ಇದನ್ನ ನಾವು ತಿದ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಮದಗಳನ್ನ. ಅದರಲ್ಲೂ ಯೌವನದಲ್ಲೇ ಗೆಲ್ಬೇಕು ಅಂತಾರೆ. ಅದನ್ನ ನಾನು ಮುಂದೆ ಒಂದೊಂದೇ ಮದವನ್ನ ತಗೊಂಡು ವಿವರಣೆ ಮಾಡೋಣ. ಆಮೇಲೆ ರೂಪಮದ. ರೂಪಮದ ಅಂತೂ ಗೊತ್ತಿದೆ ನಿಮ್ಗೆಲ್ಲ. ಇವತ್ತು ಅದನ್ನ ಹೆಚ್ಚು ಮಾಡೋದಕ್ಕೆ ಸಿನಿಮಾ ರಂಗ ಇರ್ಬೋದು, ಆಮೇಲಿಂದ ರಾಜಕಾರಣ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧೆಗಳು, ಅದು ಮದವನ್ನ ಬೆಳೆಸಿದ್ರೆ ನೀವು ಶಕ್ತಿ ಬರ್ತಕ್ಕಂಥದ್ದು. ಈಗ ಆಟೋಟಗಳಿದಾವೆ, ಕೆಲವು ಕ್ರೀಡೆಗಳಿದಾವೆ, ಅದರಲ್ಲಿ ಆರೋಗ್ಯಕರ ಸ್ಪರ್ಧೆ ಇರ್ತದೆ. ಆದ್ರಿಂದ ಈ ರೂಪಮದ ಅನ್ನುವಂಥದ್ದು ಒಳ್ಳೇದಲ್ಲ. ಈ ವಿದ್ಯಾಮದ ಆರನೇದಿದು. ವಿದ್ಯಾಮದನು ಎಲ್ರಿಗೂ ಪರಿಚಯ ಇರ್ತದೆ ಸಾಮಾನ್ಯ. ಅದರಲ್ಲೂ ಈ ವಿದ್ಯಾಮದ ವೈಶಿಷ್ಟ್ಯ ಏನಂದ್ರೆ ಅವನು ವಿದ್ಯೆಯನ್ನು ಹೆಚ್ಚು ಗಳಿಸಿದಷ್ಟು ಮದ ಕಡಿಮೆ ಆಗುತ್ತೆ. ವಿದ್ಯಾಮದ ಬರಲ್ಲ ಅವನಿಗೆ, ಅಕಸ್ಮಾತ್ ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ, ಅಲ್ಪ ವಿದ್ಯಾ ಮಹಾಗರ್ವ ಅವನ್ಗೆ ಅದೇ ಹೇಳ್ತಾರೆ. ಸ್ವಲ್ಪ ಸ್ವಲ್ಪ ತಿಳ್ಕೊಂಡ್ಬಿಟ್ರೆ, ಮೇಲ್ಮೇಲೆ ತಿಳ್ಕೊಂಡ್ರೆ ಅವನಿಗೆ ಈ ಮದ ಜಾಸ್ತಿ ಬರೋ ಸಾಧ್ಯತೆ ಇದೆ. ಅಲ್ಪ ಸ್ವಲ್ಪ ವಿದ್ಯೆ ಕಲ್ತ್ಕೊಂಡು ಅಹಂಕಾರಿ ಆದ್ರೆ ಅದು ವಿದ್ಯಾಮದ. ಆಮೇಲೆ ರಾಜ್ಯಮದ ಅಥವಾ ಅಧಿಕಾರ ಮದ, ಎರಡು ಹೆಸರು ಹೇಳ್ಬಹುದು. ಅಧಿಕಾರ ಸ್ಥಾನಮಾನಗಳಲ್ಲಿರ್ತಕ್ಕಂಥವ್ರಿಗೂ ಕೂಡ ಸಹಜವಾಗಿ ಮದ ಬಂದ್ಬಿಡುತ್ತೆ. ಯಾಕೆ ಅಂದ್ರೆ ಹೊಗಳವ್ರ ಸುತ್ತಮುತ್ತ ಎಲ್ಲ ಹೊಗಳಬಟ್ಟಂಗಿಗಳನ್ನ ಇಟ್ಕೊಂಡ್ಬಿಡ್ತಾರೆ, ಆದ್ರಿಂದ ಅದು ಮದ ಜಾಸ್ತಿ ಆಗತ್ತೆ. ಕೊನೆಯದು ತಪೋಮದ. ನೋಡಿ ಹೆಂಗಿದೆ, ಏಳು ಮದಗಳನ್ನು ಜಯಿಸಬಹುದು, ಎಲ್ಲವನ್ನೂ ಬಿಟ್ಟು ತಪಸ್ಸಿಗೆ ಬಂದಾಗ ಅವನಿಗೆ ತಪೋಮದ ಬರ್ತದೆ. ಹೆಂಗ್ ಬರ್ತದೆ ತಪೋಮದ? ನಾನು ಒಂಟಿ ಕಾಲಲ್ಲಿ 1 ಗಂಟೆ ನಿಲ್ಬಲ್ಲೆ, 2 ಗಂಟೆ ನಿಲ್ಬಲ್ಲೆ, ನಾನು 10 ದಿವಸ ಏನೂ ತಗೊಳ್ಲಾರ್ದೆ ಬದುಕಬಲ್ಲೆ, ಇದಿದೆಯಲ್ಲ ಇದು ತಪೋಮದ. ಇದು ಜನ್ಮ ಜನ್ಮಗಳನ್ನೇ ಬಲಿ ತಗೊಂಡ್ಬಿಡುತ್ತೆ. ಅಂದ್ರೆ ಅವನಿಗೆ ಮುಂದೆ ಸಾಧನೆ ಮಾಡಕ್ಕೆ ಬಿಡೋದೇ ಇಲ್ಲ, ಆಗದೇ ಇಲ್ಲ. ಒಂದ್ ಯಾವ್ದೋ ಒಂದು ಸಣ್ಣದನ್ನ ಹಿಡ್ಕೊಂಡು ಅಥವಾ ಇನ್ನೊಬ್ಬ ವ್ಯಕ್ತಿ ಏನೋ ಒಂದು ಸಾಧಿಸಿದಾನೆ, ಅದನ್ನ ನಾನ್ ಸಾಧಿಸಿ ಇವನನ್ನ ಮೀರಿಸಬೇಕು, ಇವನನ್ನ ನನಗಿಂತ ಕಡಿಮೆ ಅನ್ನಿಸ್ಬೇಕು. ಈ ತಪೋಮದ ಕಾಣದು ಇಬ್ರು ಋಷಿಗಳ ಜಗಳ ಪ್ರಸಿದ್ಧಿ ಇದೆ, ನಿಮ್ಗೆಲ್ಲ ಗೊತ್ತು, ವಿಶ್ವಾಮಿತ್ರ ವಶಿಷ್ಠ. ಅವರಿಬ್ರು ಜಗಳದಲ್ಲಿ ನಾನು ಹೆಚ್ಚು ನಾನು ಹೆಚ್ಚು ಅನ್ನೋದ್ರಲ್ಲಿ ಎಷ್ಟೋ ಜನ ನುಕ್ಸಾನ್ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಈ ತಪೋಮದ ಅನ್ನುವಂತದ್ದು ದೇವಾನು ದೇವತೆಗಳನ್ನು ಬಿಡೋದಿಲ್ಲ ಅಂತ, ಅಷ್ಟು ಕಠಿಣ. ಅದಕ್ಕೆ ನಾವು ಚಿಕ್ಕವರಿದ್ದಾಗ ಪದ್ಯ ಬರ್ತಿತ್ತು, ಮೂಡುವನು ರವಿ ಮೂಡುವನು, ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು, ಏರಿದವನು ಚಿಕ್ಕವನಾಗಿರಬೇಕೇಲೆ ಎಂಬ ಮಾತನ್ನು ಸಾರವನು. ಕೊನೆಯ ಸಾಲವ ಏರಿದವನು ಅಂದ್ರೆ ಸೂರ್ಯ ಹೆಂಗ 12 ಗಂಟೆ ಮೇಲಕ್ ಹೋಗ್ತಾನೋ ಹಂಗ್ ಚಿಕ್ಕದಾಗ ಕಾಣಿಸ್ತಾನೆ ಅಲ್ವಾ. ಹಾಗೆ ಏರಿದವನು ಯಾವುದೇ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಿ, ವಿದ್ಯೆ ಇರ್ಲಿ, ಅಧಿಕಾರ ಇರ್ಲಿ, ಅಥವಾ ತಪಸ್ಸೆ ಇರ್ಲಿ, ರೂಪದಲ್ಲೇ ಇರ್ಲಿ, ಏನು ಅಲ್ಲ ನಾನು ಅಂತ ತಿಳ್ಕೊಂಡು ಯಾರು ಭಾವಿಸ್ಕೊಳ್ತಾರೋ ಅವರು ಈ ಮದದಿಂದ ಪಾರಾಗಕ್ಕೆ ಸಾಧ್ಯ. ನನಗಿಂತ ಕಿರಿಯರಿಲ್ಲ ಮತ್ತೆ ಅವ್ರು ಹೇಳಿದ್ದು ಮತ್ತೆ ಮತ್ತೆ ನೆನಪಾಗ್ತದೆ. ಹೀಗೆ ಅಂದ್ರೆ ಈ ಮದಗಳು ಎಲ್ಲರೂ ಗಮನಿಸಬೇಕು ಶ್ರೋತೃಗಳು, ಈ ಬಲಮದ ಮತ್ತು ಪರಿವಾರ ಮದ ಅಂತ ಏನು ನೀವು ಬರ್ದಿದೀರ ಬಹಳ ಜನ, ಅದು ಬರೋದಿಲ್ಲ. ಬಲಮದ ಯವನದಲ್ಲೇ ಬಂದ್ಬಿಡುತ್ತೆ. ಈ ಪರಿವಾರ ಮದ ಅಂತ ಏನಿದೆಯಲ್ಲ ಅದು ಅಧಿಕಾರದ ಮದದಲ್ಲೇ ಒಳಗಡೆ ಅಂತರ್ಗತವಾಗಿ ಇರ್ತದ. ಅಧಿಕಾರ ಮದ ರಾಜ್ಯ ಮದ ಇದೆಯಲ್ಲ, ಈ ಕುಟುಂಬದಲ್ಲಿ ಒಬ್ಬ ನಾಯಕ ಇರ್ತಾನೆ, ಅವನು ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗ್ಬೇಕು ಅಂದ್ರೆ ಅಪ್ಪ ಇರ್ಬೋದು ಅಜ್ಜ ಇರ್ಬೋದು ಅಥವಾ ಅಮ್ಮ ಇರ್ಬೋದು ಹೂವ ಇರ್ಬೋದು, ಯಾರು ಕುಟುಂಬದ ಹಿರಿಯರಿರ್ತಾರೋ ಅವ್ರ ಅಹಂಕಾರಿಗಳಾದ್ರೆ ಕುಟುಂಬ ಚೆನ್ನಾಗಿ ನಡೆಯಲ್ಲ. ಅದು ಪರಿವಾರ ಮದ ಅಂತ ಸೇರಿಸ್ಕೊಳ್ಬಹುದೇನೋ ನೀವು, ಆದ್ರೆ ಶಾಸ್ತ್ರೋಕ್ತವಾಗಿ ಹೇಳುವಾಗ ಅದನ್ನ ಕ್ರಮಬದ್ಧವಾಗಿ ಹೇಳುವಾಗ ಅಷ್ಟಮದಗಳಲ್ಲಿ ಬರಲ್ಲ, ಅಂತರ್ಗತವಾಗಿರ್ತದೆ. ಯಾವುದು ಅಧಿಕಾರ ಮದ್ದಲ್ಲೇ ಅದು ಅಂತರ್ಗತವಾಗಿರುತ್ತೆ, ಇದನ್ನ ಅರ್ಥ ಮಾಡ್ಕೋಬೇಕು. ಅಂತೂ ಅಷ್ಟಮದಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸಿಕೊಟ್ರಿ ಸ್ವಾಮೀಜಿ. ಕೇಳುಗರೆ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ಈಗ ಬಸಯ್ಯ ಸಾಲಿಮಠ್ ಮತ್ತ ಸಂಗಡಿಗರು ನಡೆಸಿಕೊಡುವಂತಹ ದೊಡ್ಡಾಟ ದುರ್ಯೋಧನನ ಗರ್ವಭಂಗ. ಕೇಳಿ ದೊಡ್ಡಾಟ ದುರ್ಯೋಧನನ ಗರ್ವಭಂಗ. ಯೋಗಿ ಸಜ್ಜನ ಸ್ತೋತ್ರ ವಿನಯ ಮೇಘ ಆ ಶಬ್ಬಾಶ್. ದೈತ್ಯರಿಗೆ ಭಯ ಭದ್ರತೆಯನ್ನು ಮಾಡುತ್ತ ವೈರಿಗಳಿಗೆ ಬಾಳು ನಂದನಂತೆ ತೋರುತ್ತ. ಮೂಢರಿಗೆ ರೌದ್ರಪತಿಯಂತೆ ಕಾಣುತ್ತ ಎರಡು ಹಸ್ತಗಳನ್ನು ಜೋಡಿಸಿ ಬಂದು ನಮ್ಮನ್ನು ದಾರೆಂದು ಕೇಳುವನು ನೂರಿದಾವನರೈ ಗಂಭೀರ ಚಂದಿರ. ಓಹೋ ದೇವ, ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ತಾವುದಾರು ದೊರೆಯೇ ಕರ್ಪೂರದ ಉರಿಯೇ. ಏಯ್ ಸಾರಥಿ, ನಾನು ದಾರೆಂದರೆ ಶಹಬ್ಬಾಸ್. 101 ಮಂದಿ ಕೌರವರು ಹೇಳು ತಂದಿ ಧೃತರಾಷ್ಟ್ರನಿಗೆ ಜ್ಯೇಷ್ಠ ಪುತ್ರನೆಂದನು ಶಹಬ್ಬಾಸ್. ಸಿಂಹಪೀಠದ ಮೇಲೆ ಕುಳಿತುಕೊಂಡು ಸಮಾನದಿಂದ ರಾಜ ಪರಿಪಾಲನೆಯನ್ನು ಮಾಡುವಂತ ದುರ್ಯೋಧನ ಭೂಪಾಲನೆಂದು ತಿಳಿಯದೈ ಚಂದಿರ. ದುರ್ಯೋಧನ ಭೂಪಾಲನಾದ್ರೆ ಬಹಳೇ ಸಹಜವಾಯಿತು, ಕುಳಿತಂತ ಜನರಿಗೆ ಬಹುರಮ್ಯವಾಗಿ ತೋರಿತು. ಶಹಬ್ಬಾಸ್, ತಮ್ಮ ಇರುವ ರಾಜಮಂದಿರವನ್ನು ಬಿಟ್ಟು ನೆರೆದಿರುವ ಈ ಸಬದ್ದಡಿಗೆ ಬಂದ ತಾತ್ಪರ್ಯವೇನ್ರಿ ಈ ಬುದ್ಧಿ? ಸಾರಥಿ, ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ, ಹೌದು ನೋಡ್ರಿ, ಆ ಮಂದಮತಿಯಾದ ಪಾಂಡವರನ್ನು ಸೂಜಿನಲ್ಲಿ ಸೋಲಿಸಿ ಅರಣ್ಯಕ್ಕೆ ಕಳಿಸಿರುವನು. ಶಹಬ್ಬಾಸ್, ಅರಣ್ಯದಲ್ಲಿ ಪಾಂಡವರು ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬುದನ್ನು ನೋಡುವುದಕ್ಕೆ ಬರೋಣವಾಯಿತಲ್ಲ ಈ ಸಾರಥಿ, ಅತಿ ಜಾಗೃತಿ. ಬಂದ್ರೆ ಬಹಳ ಸಹಜವಾಯ್ತು, ಮುಂದೆ ನಮ್ಗೆ ಆಜ್ಞೆಯನ್ನು ಪೇಳಿದ್ರಿ ದೇವ. ಸಾರಥಿ, ನಿನಗೆ ಆಜ್ಞೆವೇನೆಂದರೆ, ಹೌದ್ರಿ, ಎನ್ನ ಇದ ಮಿತ್ರನಾದ ಕರ್ಣನನ್ನು ಅತಿ ಜಾಗ್ರತೆಯಿಂದ ಕರೆಸುವಂತವನಾಗಲ ಈ ಸಾರಥಿ, ಅತಿ ಜಾಗೃತಿ. ಏನು ಚಿಂತವಿಲ್ಲದೆ ಕರೆಸ್ತೇವ್ರಿ ಈ ಬುದ್ಧಿ. ಬಂದವರು ತಾವುದಾರ ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ. ಚಟಸ್ಪಟ ನರ್ಪಟ ಧನುಧಾರಿ ಕಂದರ್ಪದೋಳು ಲೆಟಲಿ ನಡೆಸುತ್ತಲೆ ಶಹಬ್ಬಾಸ್. ಪ್ರಭಯದಂತೆ ಪ್ರಕಟಕರ್ತನಾಗಿ ಮಾತನಾಡಿಸುವ ಪಟುಭಟನೆ ಶಹಬ್ಬಾಸ್. ನೀನು ದೇವರ ಸೇವಕ ಮಹೇಂದ್ರನ ಪಾವಕ. ಓಹೋ ದೇವ, ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ಯಾವುದಾರು ಪುಂಡ ಕಲಿ ಪ್ರಚಂಡ. ಸಾರಥಿ, ನಾನು ದಾರಂದರೆ ಶಹಬ್ಬಾಸ್. ನಮ್ಮ ಮಾತೆಯಾದ ಕುಂತಿಯು ಭೋಜರಾಜರೆಂಬ ತಮ್ಮ ತಾತನ ಅನುಗ್ರಹದಲ್ಲಿರುವಾಗ ಶಹಬ್ಬಾಸ್. ದುರ್ವಾಸ ಮುನಿಯು ಮಂತ್ರವನ್ನು ಉಪದೇಶಿಸಿ ಅನುಗ್ರಹದಿಂದ ತಾಯಿ ಕುಂತಿಯು ನದಿಗೆ ಜಲವನ್ನು ತರಲಿಕ್ಕೆ ಹೋದಾಗ ಶಹಬ್ಬಾಸ್. ಮಂತ್ರ ಮನಪೂರ್ವಕ ಸೂರ್ಯನನ್ನು ಸ್ಪರ್ಶಿದ ಕ್ಷಣವೇ ಗರ್ಭಧಾರಿಯಾದಳು. ಹೌದ್ರಿ, ಪುರುಷನಿಲ್ಲದ ಪ್ರಸ್ತುತಿಯಾದನೆಂದು ಸೂರ್ಯನನ್ನು ಸ್ಪರ್ಶಿದ ಕ್ಷಣವೇ ಶಹಬ್ಬಾಸ್. ಸೊಟ್ಟ ಕಡಲನ್ನು ಬಿಸಿಲಿನಂತೆ ಕಿರಣದಿಂದ ಬಹುಮಂಡಲಕ್ಕೆ ಉರುಳಿಬಿದ್ದಿರುವೆ ಶಹಬ್ಬಾಸ್. ಯಾರೈ ಸಾರಥಿ, ರಾಜೇಂದ್ರ ಭೂಪತಿ, ಸಹಸ್ರ ಸೂರ್ಯನ ಪ್ರಕಾಶದಂತೆ ಇದರಿಗೆ ಬಂದು ಎಲ್ಲನ್ನು ತರಕಿಸದೆ ಶಹಬ್ಬಾಸ್. ನದಿಯಲ್ಲಿ ನೂಕಿದ್ರಲ್ಲ ಶ್ರೀಹರಿ ಅಂತಃಕರಣದಿಂದ ಅಂಬಿಗಾಲನ ಹಂಬಲಿಸಿ ಬಂದು ಎಲ್ಲನ ಸಂಭ್ರಮದಿಂದ ಗಂಭೀರನಾಗುವರೆಗೆ ಬೆಳೆಸಿದನು. ಶ್ರೇಯಸ್ಥನಾಗಿ ಪ್ರೀತಿಯಿಂದ ಪರಶುರ ಮನೆ ಬಳಿಗೆ ಹೋಗಿ ಶಾಸ್ತ್ರವಿದ್ಯೆಗಳನ್ನು ಕಲಿತು ಶಹಬ್ಬಾಸ್. ದುರ್ಯೋಧನ ಮಹಾರಾಜರಿಗೆ ತಲೆಯನ್ನು ಬಾಗಿ ವೀರಾದಿ ವೀರರೋಳು ಮಲ್ಲವಿದ್ದದಲ್ಲಿ ಪಾಂಡವರಿಗೆ ತಂಡ ಮಾರ್ದಂಡವನ್ನು ಸಂರಕ್ಷಿಸಿ ಶಹಬ್ಬಾಸ್. ಕವಚ ಕುಂಡಲವನ್ನು ಧರಿಸಿಕೊಂಡಂತಹ ಕರ್ಣ ಬಹದ್ದೂರನನ್ನು ತಿಳಿಯಲೇ ಸಾರಥಿ, ಅತಿ ಜಾಗೃತಿ. ಕರ್ಣ ಬಹದ್ದೂರನಾದ್ರೆ ಬಹಳ ಸಹಜವಾಯಿತು, ಮುಂದೆ ನಮಗೇನ ಆಜ್ಞಾ ಪೇಳಿದ್ರಿ ಈ ಬುದ್ಧಿ? ಸಾರಥಿ, ನನಗೆ ಮುಂದೆ ಆಗ್ತವೇನೆಂದರೆ ಏನಿರಬದ್ರಿ? ಎಲ್ಲ ಒಡೆಯನಾದ ದುರ್ಯೋಧನ ಮಹಾರಾಜನು ದಾವಲಿರುವನು. ಶಹಬ್ಬಾಸ್, ಹೇಗೆ ತೋರಿಸಿಕೊಡುವಂತವನಾಗಲ ಸಾರಥಿ, ಅತಿ ಜಾಗೃತಿ. ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ, ಎರಡು ಮಾತಾಡಿಕೊಳ್ಳಿರಿ. ನಮ ನಮೋ ರಾಜೇಂದ್ರನೇ, ನಿಮ್ಮ ಪಾದಕ್ಕೆ ವಂದಿಸುವನು. ಅಷ್ಟೈಶ್ವರ್ಯವಾಗಲಿ ಹೇಳುವಂತವನಾಗುವ ಅಂಗರಾಜನೇ ಮಹಾತೇಜನೇ. ಹೇ ರಾಜೇಂದ್ರನೇ, ಈ ವೇಳದಲ್ಲಿ ಎನ್ನನ್ನು ಕರೆಸಿದ ಕಾರಣವೇನು ಮತ್ತು ಗೈದರವರೇನು? ಶಹಬ್ಬಾಸ್, ನಿಮ್ಮ ಸೈನ್ಯದಲ್ಲಿ ಇರುವ ದ್ರೋಣ ಶಕುನ ಇವರೇನಾದರೂ ನಿಂದೆ ಮಾತನಾಡಿರುವರೇನು? ತಡಿಯದನಿಗೆ ಅಪ್ಪಣೆಯನ್ನು ಕೊಟ್ಟರ ಜಡಮತಿಗಳೆಲ್ಲ ಶಳಿನಾಶವನ್ನು ಮಾಡಿ ಅನ್ನ ಖಡಗಕ್ಕೆ ಅವತನ್ನು ಕೊಡುವೆನು. ಶಹಬ್ಬಾಸ್, ಏನನ್ನಿತ್ತಿ ರಾಜ್ಯ ರವಿಕೋಟ ತೇಜ? ಚತುರಂಗ ಮಾರ್ಬಲ್ಯವನ್ನು ಶೃಂಗರಿಸಿ ಸಿದ್ಧಪಡಿಸಿ ಆ ಅರಣ್ಯದಲ್ಲಿ ವಾಸಿಸಿರುವ ಕುಲ್ಲ ಪಾಂಡವರ ಎದುರಿಗೆ ಘೋಷಯಾತ್ರೆ ನಿಮಿತ್ತವಾಗಿ ಹೋಗವನ ನಡೆಯುವಂತವನಾಗು ಮಿತ್ರನೇ, ಸರ್ವಕಾಲಕ್ಕೆ ಸ್ವತಂತ್ರನೇ. ರಾಜೇಂದ್ರನೇ, ಮರಿಮೌಸದಿಂದ ಜೋಜಿನಲ್ಲಿ ಸೋಲಿಸಿ ಅವರನ್ನು ಅರಣ್ಯಕ್ಕೆ ಕಳಿಸುವುದು ಎಲ್ಲ ಮನಸ್ಸಿಗೆ ಬಾರದು. ಅನ್ನವಿಲ್ಲದೆ ಹಸಿದ ತಿರುಗುವರ ತಿರುಗ ಪಕ್ಕವನ್ನು ಬಯಸಿದ್ರೆ ಅವನ ಕುಕ್ಷಕದಲ್ಲಿ ಎಷ್ಟು ತಳವಳಾದಿತ್ತಲ್ಲ ರಾಜ್ಯ ಸಾಂದ್ರಗುಣ ತೇಜ. ದುಷ್ಟ, ನೀನು ನಮ್ಮವನೆಂದು ಹೇಳಿದರೆ ನಿಂದಿನ ಮಾತುಗಳನ್ನು ಆಡುತ್ತೀಯ. ಎಲೈ ಮೂರ್ಖನೇ, ಕೋಡಿ ಎಂಬಿಗಾರನ ಮನೆಯಲ್ಲಿ ಹುಟ್ಟಿದ ಕರ್ಣ ಎಷ್ಟಾದರೂ ನಿನ್ನ ಜಾತಿಗೆ ಹೋದೆ. ಎಲೈ ತಿಪ್ಪಿಯ ತುರ್ಕನೇ, ಎನ್ನ ಅನ್ನವನ್ನುಂಡು ಎನ್ನ ಮೇಲೆ ತಿರುಗಿ ಬೀಳುತ್ತೀಯ. ಇನ್ನು ನನ್ನ ಮಂದಿರವನ್ನು ಬಿಟ್ಟು ತೆರಳುವಂತವನಾಗು ಭ್ರಷ್ಟ ಮಹಾದುಷ್ಟ. ರಾಜೇಂದ್ರನೇ, ನಿನ್ನ ಅಪ್ಪಣೆ ಪ್ರಕಾರ ಸೈನ್ಯವನ್ನು ಶೃಂಗಾರಿಸಿ ಗಂಗಾ ತೀರ ಠಾಣಕ್ಕೆ ರಥವನ್ನು ಹೊಡೆಯುವನು. ಜಾಗ್ರದಿಂದ ಅಪ್ಪಣೆಯನ್ನು ಕೊಡುವಂತವನಾಗುವ ಅಗ್ರಜ ಬಾನಕುಲ ತೇಜ. ಜಾಗ್ರದಿಂದ ಹೊಡೆಯುವಂತವನಾಗು ಬಂದವಡಿಯನಿಗೆ ದಾರೆಂದು ಕೇಳುವನು. ನೀನು ದಾವನ ಲೈಕಿಂಕರ ರಿಪುಗಳಿಗೆ ಭಯಂಕರ. ದೇವ ನಮಗೆ ಸುಂದರ ಸಾರಥಿ ಸಾರಿ ದೊರೆಯೇ ದೊಡ್ಡ ದೇವರು ಸರಿಯೇ. ಸಾರಥಿ ನಾನು ದಾರಂದರೆ ಮುಕ್ಕಣ್ಣನೆಂದವರನ್ನು ಅಕ್ಕರದಿಂದ ಪಿಡಿದು ಸ್ವಕ್ಕಿದ ರಕ್ಕಸರ ಕೊಕ್ಕಿಗಳನ್ನು ಸಡಲಿಸುತ್ತ ದಿಕ್ಕು ದಿಕ್ಕಿನ ಪರ್ವತಗಳನ್ನು ಚಕ್ಕ ಚಕ್ಕನೆ ಈಡಾಡುತ್ತ ಮಿಕ್ಕಿದ ಮಾನವರಿಗೆ ಬೆನ್ನತ್ತಿ ಕೊಚ್ಚ ಅವರನ್ನು ಕೊಲ್ಲುತ್ತ ಈಡಿಲ್ಲ ನನಗೆ ಈ ಪೊಡವಿಯೋಳು ಅತಳ ಸುತಳ ಪಾತಾಳ ಮೂರು ಲೋಕಕ್ಕೆ ಕಾರ್ಭಾರ ಮಾಡುವ ಬಹದ್ದೂರ ಚಿತ್ರಸೇನನೆಂದು ಕೊಂಡಾಡು ಬಲು ಎತ್ತರದಿಂದ ಮಾತನಾಡು. ಚಿತ್ರಸೇನಾದ್ರೆ ಬಹಳ ಸಹಜವಾಯ್ತು, ಕುಳಿತಂತ ಜನರಿಗೆ ಬಹು ರಮ್ಯವಾಗಿ ತೋರಿತು. ಇರುವ ರಾಜ್ಯ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಸಾರಥಿ, ನಮ್ಮ ರಾಜಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಭದ್ದಳಿಗೆ ಬಂದ ತಾತ್ಪರ್ಯವೇನೆಂದರೆ ನಮ್ಮ ಅತ್ಯಧಿಕವಾದ ಕಾಮಿಕ ವನವನ್ನು ನೋಡುವುದಕ್ಕೆ ಬರೋಣಾಯ್ತು ಕಂಡೆಯ ಸಾರಥಿ, ಇದಕ್ಕೇನನ್ನತಿ? ಮುಂದೆ ನಮಗೇನು ಆಜ್ಞಾ ಕೇಳಿದ್ರಿ ಬುದ್ಧಿ? ಬಲಯಲೈ ಸಾರಥಿ, ನಿನಗೆ ಆಜ್ಞೆವೇನೆಂದರೆ ನಮ್ಮ ವನವನ್ನು ಕಾಪಾಡುವಂತ ವನಪಾಲಿಕನನ್ನು ಜಾಗೃತಿಯಿಂದ ಕರೆಸುವಂತವನಾಗಲೈ ಸಾರಥಿ, ಅತಿ ಜಾಗೃತಿ. ಏನು ಚಿಂತನೆ ಕರೆಸ್ತವ್ರಿ ಬುದ್ಧಿ? ಬಂದವರು ತಾವದಾರ ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ. ಬಲಯಲೈ ಕಡು ಬಯಲಿಂದ ನುಡಿಯುತ್ತ ಪಡವೆಗೆ ಶಿರವಾಗಿ ವಂದಿಸುತ್ತ ಸಡಗರದಿಂದ ಬಂದವರಿಗೆ ದಾರಿಂದ ಕೇಳುವನು ನೀನು ದಾವನಲೈ ಸೇವಕ ಭಯತ್ರಣಿ ಪಾವಕ. ಓಹೋ ದೇವ, ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು. ತಾವುದಾರ್ ಪುಂಡ ಕಲಿ ಪ್ರಚಂಡ. ಬಲಯಲೈ ಸಾರಥಿ, ನಾನು ದಾರಂದರೆ ಈ ಪಡವೆಯೋಳು ಸಡಗರದಿಂದ ಚಿತ್ರ ಸೈನ ವನವನ್ನು ಕಾಯುವಂತ ವನಪಾಲಿಕನೆಂದು ತಿಳಿಯಲ ಈ ಸಾರಥಿ, ಅತಿ ಜಾಗ್ರತೆ. ವನಪಾಲಿಕನಾದರೆ ಬಹಳ ಸಹಜವಾಯ್ತು, ಕುಳಿತ ಜನರಿಗೆ ಬಹು ರಮ್ಯವಾಗಿ ತೋರಿಸಿ. ಅಬ್ಬಾಸ್, ನಿಮ್ಮ ಇರುವ ರಾಜ್ಯ ಮಂದಿರವನ್ನು ಬಿಟ್ಟು ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಬಲಯಲೈ ಸಾರಥಿ, ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದಲ್ರಿ, ನಮ್ಮ ವನದಲ್ಲಿ ಕೌರವೇಶನ ದಂಡು ಬಂದು ನಮ್ಮ ವನವೆಲ್ಲ ನಾಶ ಮಾಡ ಹತ್ತಿದ್ದಾರೆ. ತಡೆಯದೆ ನಮ್ಮ ಒಡೆಯನಿಗೆ ಹೇಳೋದಕ್ಕೆ ಬರೋಣವಾಯ್ತು ಸಾರಥಿ, ಅತಿ ಜಾಗ್ರತೆ. ನಮಗೇನು ಆಜ್ಞಾ ಹೇಳಿದ್ರಿ ಬುದ್ಧಿ? ಬಲಯಲೈ ಸಾರಥಿ, ನಿನಗೆ ಆಜ್ಞೆವೇನೆಂದರೆ ನಮ್ಮ ರಾಜನಾದ ಚಿತ್ರಸೈನನು ದಾವಲಿಯರನ್ನು ತೋರಿಸುವಂತವನಾಗಲೈ ಸಾರಥಿ. ಅಲ್ಲೇ ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ, ಎರಡು ಮಾತಾಡಿಕೊಳ್ಳಿ. ನಮೋ ನಮೋ ರಾಜ, ನಿಮ್ಮ ಪಾದಕ್ಕೆ ವಂದಿಸುವೆ. ಅಷ್ಟೈಶ್ವರ್ಯವಾಗಲಿ, ಹೇಳುವಂತವನಾಗುವನ ಪಾಲಿಕ ಸತ್ಯ ಸೇವಕ. ಹೇ ಚಿತ್ರಸೈನ ಮಹಾರಾಜನೇ. ಹೇ ವನಪಾಲಿಕನೇ, ಹಾ ಇವತ್ತಿನ ದಿವಸ ಏನು ಕಾರಣದಿಂದ ಇಲ್ಲಿಗೆ ಗಮಿಸಿರುವಿ? ಶಹಬ್ಬಾಸ್. ಜಾಗೃತಿಯಿಂದ ಪೇಳಬೇಕು ವನಪಾಲಿಕ ತುಂಟ ಬಾಲಕ. ಹೇ ಮಹಾರಾಜನೇ. ಶಹಬ್ಬಾಸ್. ಎಂತ ಮರಿ ಮೋಸಕ್ಕೆ ಒಳಗಾದೆನು? ಶಹಬ್ಬಾಸ್. ಆ ಹಸ್ತನಾವತಿಯ ಒಡೆಯನಾದ ದುರ್ಯೋಧನನು ಸರ್ವ ದಂಡದೊಂದಿಗೆ ಬಂದು ಶಹಬ್ಬಾಸ್ ನಮ್ಮ ವನವನ್ನೆಲ್ಲ ಹಾಳು ಮಾಡಿ ಹತ್ತಿದ್ದಾರೆ. ಆ ಕುಲ್ಲ ಕೌರವರನ್ನು ಕೊಲ್ಲುವುದಕ್ಕೆ ನಡೆಯುವಂತವರಾಗು ರಾಜ ರವಿಕೋಟಿ ತೇಜ. ಸಾರಥಿ, ಆ ದುಷ್ಟ ದುರ್ಯೋಧನನು ಬಂದು ನಮ್ಮ ವನವೆಲ್ಲ ಹಾಳು ಮಾಡುವನಂತೆ. ಸಸ್ಯಕ್ಕೆ ಆ ದುಷ್ಟನ ಸೈನ್ಯವನ್ನು ಸಂಹರಿಸುವುದಕ್ಕೆ ತಡೆ ಮಾಡದ ರಥವನ್ನು ಬಿಡುವಂತವನಾಗಲ ಸಾರಥಿ. ನಿಮ್ಮರುಂಡವನ್ನು ಹಾರಿಸಿ ಬಿಡುವನು. ಸುಮ್ಮನೆ ಶರಣು ಬಂದರೆ ನಿನಗೆ ಬಿಡುವೆನು. ಸಪ್ಪ, ಇಲ್ಲದಿದ್ದರೆ ನಿನ್ನ ಶಿರ ಹರಿವನು ಕಂಡೆಯ ಅದಮ ಮಹಾಭಂಡ. ಕಾಳಗವನ್ನು ಮಾಡದೇ ಎನ್ನ ಮೋಹನಾಸ್ತ್ರಕ್ಕೆ ಅಂಜಿ ಓಡಿ ಹೋದನು. ಎಲೈ ಸಾರಥಿ ರಾಜೇಂದ್ರ ಭೂಪತಿ, ಮತ್ತೆ ಯಾರಾದರೂ ಯುದ್ಧಕ್ಕೆ ಬರುವರಿದ್ದರೆ ಪರ ಹೇಳುವಂತವನಾಗಲ ಸಾರಥಿ. ಅಂದಕನ ಮಗನೇ ಶಹಬ್ಬಾಸ್, ಅಷ್ಟೈಶ್ವರ್ಯ ದುಂದಗಾರಿಕೆಯಲ್ಲಿ ತಿರುಗಾಡುತ್ತ ಬಂದು ಎನ್ನ ವನವನ್ನು ನಾಶ ಮಾಡಿದೆಯಾ ಮೂರ್ಖ? ಯಲಾ ಮೂರ್ಖನೇ, ಯಲೈ ಚಂಡನೇ, ನಿನ್ನನ್ನು ನಾಶ ಮಾಡುವುದಕ್ಕೆ ಯಮರೂಪದ ಶಸ್ತ್ರವನ್ನು ಬಿಡುವೆನು. ಸೈರಿಸಿಕೊಳ್ಳುವಂತವನಾಗಲ ದುರ್ಯೋಧನ ಮಾಡುವೆನು ಮರ್ದನ. ಯಲೈ ದುಷ್ಟ, ಹಮ್ಮಿನ ಮಾತುಗಳನ್ನಾಡುತ್ತೀಯ. ಶಹಬ್ಬಾಸ್, ಯುದ್ಧ ಮಾಡುವನಾದರೆ ನಿರ್ಧರಿಸು, ಯೋಚನೆ ಸಮರ್ಥರಿದ್ದಾರೆ. ಕಡ್ಡಿಯ ಮುಂದೆ ಕಡ್ಡಿಯನ್ನು ಕರೆದು ತೋರಿಸಿದಂತೆ ನನಗೆ ಅಂಧಕ ಮಗನೆಂದು ಆಡುವೆಯ. ಶಹಬ್ಬಾಷ್ ಶಹಬ್ಬಾಷ್. ಎಲೈ ಮೂರ್ಖನೇ, ಎಲೈ ಭಂಡನೆ. ಕರ್ಣನು ಸೋಲಿಸಿದನೆಂದು ಕಣ್ಣು ಕೆಂಪಗೆ ಮಾಡಿ ಕಾಗೆಯಂತೆ ಕಂಗೆಟ್ಟು ಬರುತ್ತೀಯ. ಶಹಬ್ಬಾಷ್. ಎನ್ನಗಳ ಯಾರು ಪಟಕ್ಕೆ ಅಂತರಿಕ್ಷದಲ್ಲಿ ಇರುವ ದೇವತೆಗಳು ಭಯಗ್ರಸ್ತರಾಗುವರು. ಶಹಬ್ಬಾಷ್ ಶಹಬ್ಬಾಷ್. ನೋಡುವಂತವನಾಗಲ ಈ ಮೂಡ ಒಳಗೆ ಬಂದಿತ್ತು ನಿನಗೆ ಕೇಳ. ಬಲಯಲೈ ಅದಮನಾದ ದುರ್ಯೋಧನನೇ ಕೇಳು. ಶಹಬ್ಬಾಷ್. ಹುಚ್ಚು ಹತ್ತಿದ ಸುನಕನಂತೆ ಎಚ್ಚರವಿಲ್ಲದೆ ಹಲಬಬೇಡ. ಎಲಾ ಭಂಡನೆ, ಎಲೈ ಚಂಡನೆ. ಎನ್ನ ಹಸ್ತದಿಲ್ಲ ಇರುವ ಮೋಹನಾಸ್ತ್ರದಿಂದ ನಿನ್ನ ಎರಡೂ ಕೈಗಳನ್ನು ಕಟ್ಟಿ ಒಗೆವೆನು. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವಂತವನಾಗು ಕೊಲ್ಲ. ಎಲೈ ಚಂಡನೆ, ಎಲೈ ಭಂಡನೆ. ಇದುವಲ್ಲದೆ ಮತ್ತಾದರೆ ಯುದ್ಧ ಕೇಳುವಂತವನಾಗು. ಅದೇನಿರ್ಬೋದು, ಜಾಗ್ರತೆಯಿಂದ ತಿಳಿಸುವಂತವನಾಗು. ಯಾವ ಪುಂಡನು ಮದ್ಬಿನಲ್ಲಿ ತಿರುಗುತ್ತಾ ಬಂದು ಪಾಂಡವರ ಮುಂದೆ ಬಂದು ತನ್ನ ಐಶ್ವರ್ಯವನ್ನು ತೋರಿಸಿ ಮತ್ತು ನಮ್ಮ ವನವೆಲ್ಲ ಹಾಳು ಮಾಡಿರುವನು. ಈ ಅದಮನನ್ನು ಥಟ್ಟನೆಯನ್ನ ಮೋಹನಾಸ್ತ್ರದಿಂದ ಈ ಭೂಮಿಗೆ ಕಟ್ಟಿ ಉರುಳಿಸಿರುವನು. ಎಲೈ ಸಾರಥಿ ರಾಜೇಂದ್ರ ಭೂಪತಿ, ಸದ್ಯಕ್ಕೆ ಈ ಅದಮನನ್ನು ಒಯ್ದು ಪಟ್ಟಣದಲ್ಲಿ ನೂಕುವಂತವನಾಗಲ ಸಾರಥಿ. ಆಗಿ ಜಾಗ್ರತೆ, ಏನು ಚಿಂತೆ ನೂಕ್ತವ್ರಿ ಬುದ್ಧಿ. ಯಾತೋವೇ ನಾರೋತೆ ರಾಮಲಿಂಗ